ಪ್ರೆಗ್ನೆಂಟ್ ಆಗಿದ್ದೇನೆ. ಈ ಸಫಿಷಿಯಂಟ್ ನೀವು ಗೊಬ್ಬರ ಕೊಡ್ಲಿಲ್ಲ ಅಂತಂದ್ರೆ ಆಗ ಕಾಂಪಿಟೇಷನ್ ಒಂದೊಂದು ಕಾಯಿಗೆ ಅದು ಕಾಂಪಿಟೇಷನ್ ಡೆವಲಪ್ ಆಗುತ್ತೆ. ಈ ಕಾಂಪಿಟೇಷನ್ ಅಲ್ಲಿ ಯಾವುದು ಸ್ವಲ್ಪ ಆಲ್ರೆಡಿ ಗ್ರೋತ್ ಆಗಿರುತ್ತೆ ಅದು ಇರ್ತಕ್ಕಂಥ ಫ್ರೂಟ್ಸ್ ನ ನ್ಯೂಟ್ರಿಷನ್ ಹೇಳ್ಕೊಂಡು ಇದಕ್ಕೆ ಕಾಂಪಿಟೇಷನ್ ಟಫ್ ಮಾಡಿ ಅದು ಬಿದ್ದೋಗೋ ಚಾನ್ಸಸ್ ಜಾಸ್ತಿ ಆಗುತ್ತೆ. ನಾರ್ಮಲಿ ಕಾಫಿನಲ್ಲಿ ಈ ಸಿಂಪ್ಟಮ್ ಕಾಣಿಸೋದು ಒಂದ್ಸತಿ ಫರ್ಟಿಲೈಸೇಷನ್ ಸೆಟ್ಟಿಂಗ್ ಆದ್ಮೇಲೆ ಕಾಫಿ ನಾರ್ಮಲಿ ಅಂಡರ್ಗೋ 110-120 ಡೇಸ್ ಅದು ಅಂತ ಪೀರಿಯಡ್ ಕರಿತೀವಿ ನಾವು. ಅದು ಇಟ್ ವೋಂಟ್ ಡೆವಲಪ್, ಡಾರ್ಮೆನ್ಸಿ ಸ್ಟೇಜ್ ಹೋಗುತ್ತೆ. ಅವಾಗ ಕಾಫಿ ಅದು ಆ ಬೀಜ ಡೆವಲಪ್ ಆಗಿರಲ್ಲ. ಸಡನ್ ಆಗಿ ಅರೌಂಡ್ ಆಗಸ್ಟ್, ಮಿಡ್ಲ್ ಆಫ್ ಆಗಸ್ಟ್ ಆರ್ ಬಿಗಿನಿಂಗ್ ಆಫ್ ಆಗಸ್ಟ್ ಅಲ್ಲಿ ಮತ್ತೆ ಎಕ್ಸ್ಟ್ರಾಡಿನರಿ ಡೆವಲಪ್ ಸ್ಟಾರ್ಟ್ ಆಗುತ್ತೆ. ಆ ಟೈಮ್ನಲ್ಲಿ ಈ ಫರ್ಟಿಲೈಸರ್ ಗೊಬ್ಬರ ಎಫೆಕ್ಟ್ ಬಿಡುತ್ತೆ. ಆವಾಗ ಯಾವ ಗಿಡಕ್ಕೆ ಯಾವ ಫ್ರೂಟ್ಸ್ಗೆ ಗೊಬ್ಬರದ ಅಂಶ ಕಡಿಮೆ ಆಯ್ತೋ ಅದು ಬಿದ್ದೋಗ್ಬಿಡ್ತದೆ. ಅದನ್ನ ಆಗಸ್ಟ್ ಡ್ರಾಪಿಂಗ್ ಅಂತ ಕರಿತೀವಿ ನಾವು. ಆ ಡ್ರಾಪಿಂಗ್ ಪರ್ಸೆಂಟೇಜ್ ನಾವು ಕಡಿಮೆ ಮಾಡಬೇಕು ಅಂದ್ರೆ ಸಫಿಷಿಯಂಟ್ ಫರ್ಟಿಲೈಸರ್ ಕೊಟ್ಟು ಭೂಮಿಯಲ್ಲಿ ನಾವು ಪೋಷಕಾಂಶಗಳನ್ನ ನಿರ್ವಹಿಸಿದ್ರೆ ಆಗ ಡ್ರಾಪಿಂಗ್ ಪರ್ಸೆಂಟೇಜ್ ಕಡಿಮೆ ಮಾಡಬಹುದು. ಈ ಎಷ್ಟು ಕೊಡಬೇಕು, ಯಾವಾಗ ಕೊಡಬೇಕು ಇದು ಪ್ರಶ್ನೆ. ಈ ಕಾಫಿನಲ್ಲಿ ನಾವು ಪ್ರೀ ಮಾನ್ಸೂನ್ ಫರ್ಟಿಲೈಸರ್ ಅಂತ ಕರಿತೀವಿ. ಅಂದ್ರೆ ಮಳೆ ಬರೋಕ್ಕಿಂತ ಮುಂಚಿತವಾಗಿ ಈಗ ಏನು ನಡೀತಾ ಇದೆಲ್ಲ ಪ್ರೀ ಮಾನ್ಸೂನ್ ಮಳೆ, ಈ ಟೈಮ್ನಲ್ಲಿ ಕೊಟ್ರೆ ಈ ಡ್ರಾಪಿಂಗ್ಸ್ ಕಡಿಮೆ ಆಗುತ್ತೆ ಅಂತ. ಇತ್ತೀಚೆಗೆ ರೈತರು ಏನ್ ತಿಳ್ಕೊಂಡು ಆಗ್ಬಿಟ್ಟಿದ್ದಾರೆ ಅಂದ್ರೆ ಈ ಮಳೆ ಬರಲ್ಲ ಅಂತೇಳಿ ಪೋಸ್ಟ್ ಮಾನ್ಸೂನ್ಗೆ ಹೋಗ್ಬಿಡ್ತಾರೆ, ಅಂದ್ರೆ ಮಿಡ್ ಮಾನ್ಸೂನ್ಗೆ ಹೋಗ್ತಾರೆ. ಮಿಡ್ ಮಾನ್ಸೂನ್ ಅಂದ್ರೆ ಜೂನ್ ಆದ್ಮೇಲೆ ನೀರಿನಂಶ ಇಲ್ಲ ನೀರಿನಂಶ ಇಲ್ಲ ಅಂತ. ನಾವು ಇರಿಗೇಷನ್ ಆಲ್ರೆಡಿ ಕೆಲವರೆಲ್ಲ ರೈತರು ಸುಮಾರು 50% ನಮ್ಮ ಹಾಸನ ಜಿಲ್ಲೆಯಲ್ಲಿ ಇರಿಗೇಷನ್ ಫೆಸಿಲಿಟೀಸ್ ರೋಬಸ್ಟ್ ಆಗಿ ಇಟ್ಕೊಂಡಿದ್ದಾರೆ. ಮತ್ತೆ ಇತ್ತೀಚೆಗೆ ಕೆಲವರು ಅರೇಬಿಕಾ ಕೂಡ ಇರಿಗೇಷನ್ ಮಾಡ್ತಾ ಇದ್ದಾರೆ. ಒಂದು ಇರಿಗೇಷನ್ ಅವರು ಕೊಡ್ತಾರೆ, ಬಟ್ ನ್ಯಾಚುರಲ್ ರೈನು ಬರೋದ್ರಿಂದ ನಾವು ಈ ಟೈಮ್ನಲ್ಲೇನೆ ಗೊಬ್ಬರ ಒಂದು ರೌಂಡ್ ಗೊಬ್ಬರ ಕೊಟ್ರೆ ಕಾಫಿಯಲ್ಲಿ ಒಳ್ಳೆ ಸೆಟ್ಟಿಂಗ್ ಆಗುತ್ತೆ, ಒಳ್ಳೆ ಇಳುವರಿ ಬರುತ್ತೆ, ಜೊತೆಗೆ ಕಾಫಿ ಡೆನ್ಸಿಟಿ ಅಂತ ಕರಿತೀವಿ ವೈಟ್ ತೂಕ ಚೆನ್ನಾಗಿ ಬರುತ್ತೆ. ಈ ಗೊಬ್ಬರ ಕಾಫಿಗೆ ಎಷ್ಟು ಬೇಕಾಗುತ್ತೆ ಅಂತ ಈಗ ನಾವು ಕಾಫಿ ಗಿಡ ಸಸ್ಟೆನೆನ್ಸ್ ಆಫ್ ಪ್ಲಾಂಟ್ ಅಂತ ಕರಿತೀವಿ. ಅಂದ್ರೆ ಕಾಫಿ ಗಿಡನೇ ಬದುಕೋದಕ್ಕೆ ಅದಕ್ಕೆ ಒಂದು ಸ್ಟ್ಯಾಂಡರ್ಡ್ ಡೋಸ್ ನಾವು ರಿಸರ್ಚ್ ಅಲ್ಲಿ ಎವಾಲ್ವ್ ಮಾಡಿದ್ದಾರೆ. ಅದು 20-20-20 ಅಂತ ಎನ್ ಪಿ ಕೆ ರೇಷಿಯೋ. ಇದು ಗೊಬ್ಬರದ ರೇಷಿಯೋ ಅಲ್ಲ, ಎನ್ ಪಿ ಕೆ ರೇಷಿಯೋ 20-20-20 ಅಂತ. ಇದಕ್ಕೆ ಪ್ರತಿ 100 ಕಿಲೋ ಕ್ಲೀನ್ ಕಾಫಿ, ಚರಿ ಅಲ್ಲ ಪಾರ್ಚ್ಮೆಂಟ್ ಅಲ್ಲ, ಕ್ಲೀನ್ ಕಾಫಿನ ಹಾರ್ವೆಸ್ಟ್ ಮಾಡಿದ್ರೆ ಅವಾಗ 10-7-10 ಪೋಷಕಾಂಶನ ಭೂಮಿಯಿಂದ ಗಿಡ ಹೇಳ್ಕೊಂಡಿರುತ್ತೆ. ಈಗ 500 ಕೆಜಿ ಕಾಫಿ ನಾವು ಕುಯ್ತಾ ಇದೀವಿ ಒಂದ್ ಎಕರೆಗೆ ಅಂತಂದ್ರೆ ಆಗ 20-20 ಬೇಸಲ್ ಡೋಸ್ ಪ್ಲಸ್ 50-35-50 ಇಷ್ಟು ಪೋಷಕಾಂಶ ಆ ಕಾಫಿ ಗಿಡ ಒಂದ್ ಎಕರೆಗೆ ಎಳ್ಕೊಂಡಿರ್ತದೆ. ಅಂದ್ರೆ 70-65-70-65-70 ಇಷ್ಟು ಪೋಷಕಾಂಶನ ಆ ಭೂಮಿಯಿಂದ ಕಾಫಿ ಗಿಡ ಎಳ್ಕೊಂಡಿರ್ತದೆ. ನಾವು ಅದನ್ನ ರೆಪ್ಲಿನಿಷ್ ವಾಪಸ್ ನಾವು ಕೊಡಲಿಲ್ಲ ಅಂತಂದ್ರೆ ಅದು ನೆಕ್ಸ್ಟ್ ಇಯರ್ಗೆ ಈಲ್ಡ್ ಕಡಿಮೆ ಆಗ್ಬಿಡುತ್ತೆ, ಅಥವಾ ಡೆಬ್ಲಿಯೇಷನ್ ಅಂತ ಕರಿತೀವಿ ನಾವು. ಕಾಫಿ ಗಿಡ ನೆಕ್ಸ್ಟ್ ಇಯರ್ಗೆ ಡೆಬ್ಲಿಯೇಷನ್ ಆಗುತ್ತೆ. ಜೊತೆಗೆ ನಾವು ಈಲ್ಡ್ ನ ಪ್ರತಿ ವರ್ಷ ಸಸ್ಟೆನ್ಸ್ ಸ್ವಲ್ಪ ಜಾಸ್ತಿ ಮಾಡ್ತಾ ಹೋಗ್ಬೇಕು ಅಂದ್ರೆ ಒಂದು ಮಿನಿಮಮ್ 10-7-10 ಎನ್ ಪಿ ಕೆ ನಾವು ಪ್ರತಿ ಎಕರೆಗೆ ಜಾಸ್ತಿ ಮಾಡಬೇಕಾಗತ್ತೆ. ಅವಾಗ ಈ ವರ್ಷ 500 ಕೂದ್ರೆ ನೆಕ್ಸ್ಟ್ ಇಯರ್ಗೆ 600 ನಾವು ಎಕ್ಸ್ಪೆಕ್ಟ್ ಮಾಡಬಹುದು. ಆಚೆ ವರ್ಷಕ್ಕೆ 700 ಎಕ್ಸ್ಪೆಕ್ಟ್ ಮಾಡಬೇಕಾದ್ರೆ ಮತ್ತೆ 10-7-10 ಎಕ್ಸ್ಟ್ರಾ ಡೋಸ್ ಕೊಡ್ತಾ ಹೋಗ್ಬೇಕು. ಈ ರೀತಿ ನಾವು ಕ್ಯಾಲ್ಕುಲೇಷನ್ ಮಾಡಬೇಕಾಗತ್ತೆ. ಮತ್ತೆ ಈ ಗೊಬ್ಬರದಲ್ಲಿ ಯಾವ್ದು ಕೊಡಬೇಕು, ಪ್ರೀ ಮಾನ್ಸೂನ್ ಫರ್ಟಿಲೈಸರ್ ಯಾವ್ದು ಕೊಡಬೇಕು, ಪೋಸ್ಟ್ ಮಾನ್ಸೂನ್ ಫರ್ಟಿಲೈಸರ್ ಯಾವ್ದು ಕೊಡಬೇಕು, ಮಿಡ್ ಮಾನ್ಸೂನ್ ಫರ್ಟಿಲೈಸರ್ ಯಾವ್ದು ಕೊಡಬೇಕು ಅನ್ನೋದು ಒಂದು ಪ್ರಶ್ನೆ ಹಲವಾರು ರೈತರಿಗೆ ತಲೆಯಲ್ಲಿ ಕಾಡ್ತಾ ಇರ್ತದೆ. ಈ ಪ್ರೀ ಮಾನ್ಸೂನ್ ಫರ್ಟಿಲೈಸರ್ ಅಂದ್ರೆ ಏನಪ್ಪಾ ಅಂದ್ರೆ ಅಲ್ಟಿಮೇಟ್ಲಿ ಎಲ್ಲ ಎನ್ ಪಿ ಕೆನೆ, ಆದ್ರೆ ಆ ಟೈಮ್ನಲ್ಲಿ ಕಾಫಿ ಗಿಡ ಹಂಗರ್ ತುಂಬಾ ಹಸುವಾಗಿರ್ತದೆ. ಹಿಂದೆ ಫರ್ಟಿಲೈಸರ್ ಕೊಟ್ಟರೆ ಸೆಪ್ಟೆಂಬರ್ ಅಕ್ಟೋಬರ್ ಕೊಟ್ಟಿರ್ತಾರೆ, ಮತ್ ನೆಕ್ಸ್ಟ್ ಫರ್ಟಿಲೈಸರ್ ಕೊಡೋದೇ ಈಗ ನಾವು ಪ್ರೀ ಮಾನ್ಸೂನ್ ಫರ್ಟಿಲೈಸರ್ ಅಂದ್ರೆ ಏಪ್ರಿಲ್ ಮೇ ನಲ್ಲಿ ಅಥವಾ ಮೇ ಜೂನ್ ನಲ್ಲಿ ಮೇ ನಲ್ಲಿ ಈ ಟೈಮ್ ಅಲ್ಲಿವರೆಗೂ ಕಾಫಿ ಗಿಡಕ್ಕೆ ಈ ಪೋಷಕಾಂಶದ ಅವಶ್ಯಕತೆ ಕಡಿಮೆ ಆಗಿರ್ತದೆ. ಆಗ ಅದು ಹಸುವಾಗಿರೋದ್ರಿಂದ ಇಮಿಡಿಯೇಟ್ ಗೆ ಕೊಡ್ತಕ್ಕಂಥ ಗ್ಲೂಕೋಸ್ ಕೊಟ್ಟಂಗೆ ಇಮಿಡಿಯೇಟ್ ರಿಲೀಸ್ ಆಗ್ತಕ್ಕಂಥದ್ದು ಅಂತ ಫರ್ಟಿಲೈಸರ್ ನಾವು ಕೊಡಬೇಕಾಗತ್ತೆ. ಲೈಕ್ ಸ್ಟ್ರೈಟ್ ಫರ್ಟಿಲೈಸರ್ ಇಲ್ಲ ಯೂರಿಯಾ ಮಿಕ್ಸ್ಚರ್ ಆಗಿರ್ಬೋದು ಅಥವಾ ಡಿಎಪಿ ಮಿಕ್ಸ್ಚರ್ ಆಗಿರ್ಬೋದು ಅಥವಾ ಸಿಂಗಲ್ ಸೂಪರ್ ಫಾಸ್ಫೇಟ್, ಇವು ಬೇಗ ನೀರಲ್ಲಿ ಕರಗಿ ಪೋಷಕಾಂಶಗಳನ್ನ ಗಿಡಕ್ಕೆ ಕೊಡ್ತವೆ. ಆದ್ರೆ ನಾವು ರಾಕ್ ಫಾಸ್ಫೇಟ್ ನ ಈಗ ರೆಕಮೆಂಡ್ ಮಾಡಲ್ಲ, ಯಾಕಂದ್ರೆ ಅದು ಸ್ಲೋ ರಿಲೀಸರ್ ಅಂತ. ಈ ರಾಕ್ ಫಾಸ್ಫೇಟ್ ಮಿಕ್ಸ್ಚರ್ನ ನಾವು ಅಕ್ಟೋಬರ್ ನವೆಂಬರ್ ಅಲ್ಲಿ ಆ ಪೋಸ್ಟ್ ಮಾನ್ಸೂನ್ ಫರ್ಟಿಲೈಸರ್ಗೆ ನಾರ್ಮಲ್ ಗೆ ರೆಕಮೆಂಡ್ ಮಾಡ್ತೀವಿ. ಆವಾಗ ಅದು ಸ್ಲೋ ಆಗಿ ರಿಲೀಸ್ ಆಗೋದ್ರಿಂದ ನೆಕ್ಸ್ಟ್ ಮಾರ್ಚ್ ಏಪ್ರಿಲ್ ಗೆ ನಾವು ನೆಕ್ಸ್ಟ್ ಗೊಬ್ಬರ ಕೊಡೋವರೆಗೂ ಇದು ಸ್ಲೋ ಆಗಿ ರಿಲೀಸ್ ಆಗುತ್ತೆ. ಅದಕ್ಕೆ ನಾವು ಈ ರಾಕ್ ಫಾಸ್ಫೇಟ್ ಮಿಕ್ಸ್ಚರ್ನ ಸೆಪ್ಟೆಂಬರ್ ಅಕ್ಟೋಬರ್ ಗೆ ರೆಕಮೆಂಡ್ ಮಾಡಿರ್ತೀವಿ. ಇನ್ನೊಂದು ಫರ್ಟಿಲೈಸರ್ ಏನ್ ಹೇಳ್ತೀವಿ ಅಂದ್ರೆ ಮಿಡ್ ಮಾನ್ಸೂನ್ ಫರ್ಟಿಲೈಸರ್ ಅಂತ. ಈ ಮಿಡ್ ಮಾನ್ಸೂನ್ ಫರ್ಟಿಲೈಸರ್ ಜೊತೆಗೆ ಆಗಸ್ಟ್ ಡ್ರಾಪಿಂಗ್ ಅಂತ ನಾನಾಗಿ ಹೇಳಿದೆ, ಅವಾಗ ಒಂದ್ ರೌಂಡ್ ಯೂರಿಯಾ ಒಂದ್ ಎಕರೆಗೆ ಒಂದ್ ಬ್ಯಾಗ್ ಯೂರಿಯಾನ ಬ್ರಾಡ್ಕಾಸ್ಟ್ ಮಾಡಬೇಕಾಗುತ್ತೆ. ಯಾಕಪ್ಪ ಅಂತಂದ್ರೆ ಆ ಟೈಮ್ನಲ್ಲಿ ತುಂಬಾ ಮಳೆ ಆಗಿದ್ದು ಸಾಯಿಲ್ ಮಾಯಿಸ್ಚರ್ ಸ್ಯಾಚುರೇಷನ್ ಸ್ಯಾಚುರೇಷನ್ ಅಂದ್ರೆ ಒಳಗಡೆ ಪೋರಾಸಿಟಿ ಇರೋದಿಲ್ಲ, ಎಲ್ಲ ಕಂಪ್ಲೀಟ್ ನೀರು ಎಸ್ಟೇಟ್ ಅಲ್ಲಿ ಜಮೀನಲ್ಲಿ ನೀರು ನಿಂತ್ಕೊಂಡ್ಬಿಟ್ರೆ ಗಿಡಕ್ಕೆ ಉಸಿರಾಡೋದಕ್ಕೆ

ನಮ್ಗೆ ಯಾವುದೇ ಒಂದು ಫುಡ್ ಒಂದು ನಾರ್ಮಲ್ ಟೇಸ್ಟ್ ಸಿಕ್ಕಿದ್ರೆ ಮಾತ್ರ ನಾವು ಜಾಸ್ತಿ ತಗೋತೀವಿ, ಇಲ್ಲ ಅಂದ್ರೆ ನಮ್ಗೆ ಯಾಕೋ ಇಷ್ಟ ಆಗ್ಲಿಲ್ಲ, ಟೇಸ್ಟ್ ಸಿಕ್ತಾರ ಅಂತ ಕೈ ತೊಳೆದು ಬಿಡ್ತೀವಿ ತಟ್ಟೆಲ್ಲಿ. ಹಾಗೆ ಕಾಫಿ ಗಿಡಕ್ಕೂ ಕೂಡ ಒಂದು ಮಾದರಿಯಲ್ಲಿ ಬ್ಯಾಲೆನ್ಸ್ಡ್ ಫರ್ಟಿಲೈಸರ್ ಈ ರೇಷದಲ್ಲಿ ಕೊಟ್ರೆ ಮಾತ್ರ ಅದು ಗಿಡ ಚೆನ್ನಾಗಿ ಗೊಬ್ಬರ ಪೋಷಕಾಂಶನ ಹೇಳ್ಕೊಂಡು ಅಧಿಕವಾಗಿ ಯಥೇಚ್ಛವಾಗಿ ಇಳುವರಿ ಕೊಡುತ್ತೆ, ಮತ್ತೆ ಗಿಡ ನೋಡೋದಕ್ಕೂ ಕೂಡ ಲೆಸ್ ಗ್ರೀನ್ ಆಗಿ ಕಾಣಿಸುತ್ತೆ. ಈ ಕ್ಯಾಲ್ಕುಲೇಷನ್ ನಾನು ಈಗಾಗಲೇ ಆ ಒಂದು ಮೆಥಡ್ ಏನ್ ಹೇಳಿದೆ ನಾನು ಆ ಮೆಥಡ್ ಅಲ್ಲಿ ಕ್ಯಾಲ್ಕುಲೇಷನ್ ಮಾಡಿ ಕೊಡಬೇಕಾಗುತ್ತೆ. ರೈತರು ಗೊತ್ತಾಗಲ್ಲ ಅಂದ್ರೆ ನಾನು ಫೋನ್ ನಂಬರ್ ಕೂಡ ಕೊಡ್ತೀನಿ, ಆ ನಂಬರ್ ಕೇಳಿದ್ರೆ ಯಾವ ತರ ಕ್ಯಾಲ್ಕುಲೇಟ್ ಮಾಡಿ ಸಿಂಪಲ್ ಮೆಥಡ್ ಯಾವ ತರ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಹೇಳ್ಕೊಡ್ತೇವೆ. ಈಗ ಕಳೆದ ಸಾಲನ್ನ ಗಮನಿಸೋದೇ ಆದ್ರೆ ಕಳೆದ ಸಾಲಿನಲ್ಲಿ ಜೂನ್ ಜುಲೈ ತಿಂಗಳಲ್ಲಿ ಮಳೆ ಆಗಲಿಲ್ಲ, ಆಗಸ್ಟ್ ಅಲ್ಲಿ ವಿಪರೀತವಾದ ಮಳೆ ಆಯ್ತು. ಬಹುಶಃ ಆ ಒಂದು ಪರಿಸ್ಥಿತಿ ಈ ಸರಿನೂ ಆಗತ್ತೆ ಅಂತ ನಾವು ಅಂದ್ಕೊಂಡ್ರೆ, ಆಗದ್ ಬೇಡ ಆಗತ್ತೆ ಅನ್ಕೊಂಡಾದ್ರೆ ನಿನ್ನೆ ಅವಾಗ ಹೇಗೆ ನಿರ್ವಹಣೆ ಮಾಡಬೇಕಾಗತ್ತೆ, ಏನು ಮುನ್ನೆಚ್ಚರಿಕೆ ಅಥವಾ ಮುಂಜಾಗರೂಕತೆಯನ್ನು ವಹಿಸಬೇಕಾಗತ್ತೆ ಬೆಳೆಗಾರರು? ಒಂದು ಒಳ್ಳೆ ಅತಿ ಮುಖ್ಯವಾದ ಪ್ರಶ್ನೆನ ಕೇಳಿದರೆ. ಈ ವರ್ಷನೂ ಕೂಡ ನಮ್ಮ ವೆದರ್ ರಿಪೋರ್ಟ್ ಫೋರ್ಕಾಸ್ಟ್ ಆಗಿರೋದು ನೋಡಿದಾಗ ಈ ವರ್ಷನೂ ಕೂಡ ಆಗಸ್ಟ್ ಸೆಪ್ಟೆಂಬರ್ ಅಲ್ಲಿ ನಾರ್ಮಲ್ ಮಳೆಗಿಂತ ಜಾಸ್ತಿ ಆಗುತ್ತೆ ಅಂತ ಒಂದು ಪ್ರೊಡಿಕ್ಷನ್ಸ್ ಮಾಡಿದ್ದಾರೆ. ಜೂನ್ ಜುಲೈನಲ್ಲಿ ಮಳೆ ನಾರ್ಮಲ್ ಇರೋದಿಲ್ಲ ಅಂತ ಹೇಳಿದ್ರೆ ಅದು ಮತ್ತೆ ರಿವೈಸ್ ಆಗ್ತಾ ಇರ್ತದೆ. ಬಟ್ ಸದ್ಯಕ್ಕೆ ರಿಪೋರ್ಟ್ ಅಲ್ಲಿ ಆಗಸ್ಟ್ ಸೆಪ್ಟೆಂಬರ್ ಅಲ್ಲಿ ಅಧಿಕ ಮಳೆ ಬೀಳುತ್ತೆ ಅನ್ನೋದು ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ ವೆದರ್ ರಿಪೋರ್ಟ್ ಅಲ್ಲಿ ಅಂತ ಹೇಳ್ತಾ ಇದ್ದಾರೆ. ಸೊ ಆ ಸಂದರ್ಭದಲ್ಲಿ ನಮ್ಮ ರೈತರು ಏನ್ ಮಾಡ್ಬೇಕಪ್ಪ ಅಂದ್ರೆ, ನಾನು ಇದೇ ತಿಂಗಳಲ್ಲಿ ಗೊಬ್ಬರ ಆಗ್ತಾ ಇದೆ, ನಾನು ಆಗಸ್ಟ್ಗೆ ಗೊಬ್ಬರ ಆಗ್ತಾ ಇದೆ ಅಂತೇಳಿ ಈಗ ಗೊಬ್ಬರ ಹಾಕೋಣ, ನಾನು ಆಗಸ್ಟ್ಗೆ ಶಿಫ್ಟ್ ಮಾಡಿದೆ ಅಥವಾ ಜೂನ್ಗೆ ಹಾಕೋಣ ಅಂತ ಮಾಡಿದೆ, ಜುಲೈಗೆ ಹಾಕೋಣ ಅಂತ ಮಾಡಿದೆ, ಆ ಟೈಮಲ್ಲಿ ಮಳೆ ಎಳ್ಕೊಂಡ್ಬಿಡ್ತು, ಗೊಬ್ಬರ ಹಾಕಕ್ಕಾಗಲಿಲ್ಲ. ಬಟ್ ಒಂದು ರೌಂಡ್ ಕೊಟ್ಟಿದ್ದೆ, ಎರಡನೇ ರೌಂಡ್ ಕೊಡಲಿಲ್ಲ, ಅಥವಾ ಫಸ್ಟ್ ರೌಂಡ್ ಕೊಟ್ಟಲ್ಲ ಎರಡನೇ ಡೈರೆಕ್ಟ್ ಮಿಡ್ ಮಾನ್ಸೂನ್ ಗೊಬ್ಬರ ಕೊಟ್ಟಿದ್ದೆ, ಈಗ ಗೊಬ್ಬರ ಕೊಡಕ್ ಆಗ್ತಾ ಇಲ್ಲ ಅನ್ನುವಂತ ಸಂದರ್ಭ ಯಥೇಚ್ಛವಾಗಿ ನಾವು ಫೀಲ್ಡ್ ಅಲ್ಲಿ ಹೋದಾಗ ಕೇಳ್ತಾ ಇರ್ತೀವಿ. ಅದಕ್ಕೆ ರೈತರು ಈ ವೆದರ್ ಫೋರ್ಕಾಸ್ಟ್ ಆಗಸ್ಟ್ ಸೆಪ್ಟೆಂಬರ್ ಅಲ್ಲಿ ಈ ವರ್ಷನೂ ಅಧಿಕ ಮಳೆ ಬರುವ ಚಾನ್ಸಸ್ ಇದೆ ಅಂತ ತಿಳ್ಕೊಂಡು ನಾವು ಆಗಸ್ಟ್ ಅಲ್ಲಿ ಕೊಡ್ತಕ್ಕಂಥ ಮಳೆನ ಒಂದು 15 ದಿನ ಗೊಬ್ಬರನ ಒಂದು 15 ದಿನ ಪ್ರಿಪೋನ್ ಅಂದ್ರೆ ಬಿಗಿನಿಂಗ್ ಆಫ್ ಆಗಸ್ಟ್ ಅಥವಾ ಎಂಡ್ ಆಫ್ ಜುಲೈ ಒಳಗಡೆ ಆ ಸೆಕೆಂಡ್ ರೌಂಡ್ ಆಫ್ ಗೊಬ್ಬರನ ಫರ್ಟಿಲೈಸರ್ನ ಕೊಟ್ರೆ ಆಗ ಕಾಫಿ ಗಿಡಕ್ಕೆ ಯಾವುದೇ ರೀತಿಯ ತೊಂದರೆ ಆಗದಂಗೆ ನಾವು ನೋಡ್ಕೋಬಹುದು. ಅಂದ್ರೆ ಈಗ ಜೂನ್ ಜುಲೈ ಅಲ್ಲಿ ಮಳೆ ಬೀಳ್ತಾನೆ ಇತ್ತು ಅಂತ ಇಟ್ಕೊಳ್ಳಿ, ಆಗಲೂ ಕೊಡಬಹುದಾ ಗೊಬ್ಬರ? ನಾನು ಅದು ಒಂದು ಹೆಕ್ಟೇರ್ಗೆ ಎಷ್ಟು ಕೊಡಬೇಕು ಅದು ಇಳುವರಿ ಮೇಲೆ ಅಂತ ಹೇಳಿದೆ. ಅದನ್ನ ನಂಬರ್ ಆಫ್ ಡೋಸ್ ಕೊಡಬೇಕು ಅಂದ್ರೆ ಈಗ 500 ಕೆಜಿಗಿಂತ ಕಡಿಮೆ ಕಾಫಿ ಕುಯ್ತಾ ಇದ್ರೆ ಎರಡು ರೌಂಡ್ ಕೊಟ್ರೆ ಸಾಕು ಒಂದ್ ಎಕರೆಗೆ. 500 ಕೆಜಿಗಿಂತ ಜಾಸ್ತಿ ಕುಯ್ತಾವ್ರೆ ಅಂದ್ರೆ ಮಿನಿಮಮ್ 3 ರೌಂಡ್ ಕೊಡ್ಲೇಬೇಕಾಗುತ್ತೆ. ರೋಬಸ್ಟ ಎಲ್ಲ ನಮ್ಮಲ್ಲೆಲ್ಲ ಅವರೇಜ್ ಮಿನಿಮಮ್ 1 ಟನ್ ಒಂದ್ ಎಕರೆಗೆ ಕಾಫಿ ಕುಯ್ತಾ ಇದ್ರೆ ಅವರೆಲ್ಲರೂ ಮಿನಿಮಮ್ 3 ರೌಂಡ್ ಕೊಡ್ಲೇಬೇಕಾಗುತ್ತೆ. ಈ 3 ರೌಂಡ್ ಕೊಡಬೇಕಾದ್ರೆ ಯಾವಾಗ ಒಂದು ಪ್ಲಾನ್ ಮಾಡಬೇಕು, ಒಂದು ಪ್ರೀ ಮಾನ್ಸೂನ್ ಫರ್ಟಿಲೈಸರ್, ಮಿಡ್ ಮಾನ್ಸೂನ್ ಫರ್ಟಿಲೈಸರ್, ಪೋಸ್ಟ್ ಮಾನ್ ಫರ್ಟಿಲೈಸರ್, ಮೂರು ಸ್ಕಿಪ್ ಆಗಕ್ಕೆ ಸಾಧ್ಯವೇ ಇರಲ್ಲ. ಈ ಡೇಸ್ ಆಫ್ ಡಿಫ್ರೆನ್ಸ್ ಏನ್ ಹೇಳ್ತೀವಿ ಆ ಡಿಫ್ರೆನ್ಸ್ ನ ಒಂದು 8 ದಿವಸ 15 ದಿವಸ ಪ್ರೀಪೋನ್ ಮಾಡೋದಾಗ್ಲಿ ಅಥವಾ ಪೋಸ್ಟ್ ಪೋನ್ ಮಾಡೋದಾಗ್ಲಿ ಕೀಪಿಂಗ್ ಉಂಟದ್ದು ಮಳೆ ಯಾವ ತರ ವಾತಾವರಣ ಆಗುತ್ತೆ ಆ ರೀತಿ ಪ್ಲಾನ್ ಮಾಡಿಕೊಂಡು ಪ್ರೀ ಮಾನ್ಸೂನ್ ಫರ್ಟಿಲೈಸರ್ ಈಗ ಆಲ್ರೆಡಿ ಹಾಕ್ಬಿಟ್ಟಿದ್ರೆ ಪೋಸ್ಟ್ ಮಾನ್ಸೂನ್ ಫರ್ಟಿಲೈಸರ್ ನಾವು ಆಗಸ್ಟ್ ಹಾಕೋದ್ ಬದಲು ಜುಲೈ ಎಂಡ್ ಕೊಟ್ರೆ ಅವಾಗ ಈ ಎರಡನ್ನು ಮ್ಯಾಚ್ ಮಾಡಿದಂಗೆ ಆಗುತ್ತೆ. ಮತ್ತೆ ನಾರ್ಮಲ್ ಆಗಿ ಜೂನ್ ಜುಲೈನಲ್ಲಿ ನಮ್ಮ ರೈನ್ಫಾಲ್ ರಿಪೋರ್ಟ್ ನೋಡಿದ್ರೆ ಅಷ್ಟು ಆಗಸ್ಟ್ ಕಂಪೇರ್ ಮಾಡಿದಂಗೆ ಮಳೆ ಬರ್ತಾ ಇಲ್ಲ. ಅಕಸ್ಮಾತ್ ಜೂನ್ ಅಲ್ಲಿ ಜುಲೈನಲ್ಲೇ ಜಾಸ್ತಿ ಬಂತು ಮಳೆ ಅಂತ ಇಟ್ಕೊಳ್ಳಿ, ಆಗಸ್ಟ್ ಹೆಂಗು ಬ್ರೇಕ್ ಕೊಟ್ಟೆ ಕೊಡುತ್ತೆ. ಆ ಬ್ರೇಕ್ ಸಂದರ್ಭದಲ್ಲಿ ಆಗಸ್ಟ್ ಅಲ್ಲಿ ಕೊಟ್ರೆ ಒಳ್ಳೇದು. ಜೊತೆಗೆ ಒಂದು ರೌಂಡ್ ಹೆವಿ ಮಳೆ ಬಂತು ಅಂದ್ರೆ ಒಂದು ರೌಂಡ್ ಮಾತ್ರ ಯೂರಿಯಾ ನಾನು ಏನೋ ಒಂದು ಎಕರೆಗೆ ಒಂದು ಬ್ಯಾಗ್ ಹಾಕ್ಬೇಕು ಅಂತ ಅದನ್ನು ಮಾತ್ರ ಸ್ಕಿಪ್ ಮಾಡಬಾರ್ದು. ಈಗ ಏಪ್ರಿಲ್ ಮೇ ತಿಂಗಳಲ್ಲಿ ಕಾಫಿಯ ಬಿಳಿ ಕಾಂಡ ಕೊರಕ ಹಾರುವಂತಹ ಸಮಯ ಅಂತ ಹೇಳ್ತಾರೆ, ಹಾಗೆ ಕಾಫಿಯ ಬೇರೆ ಬೇರೆ ಕೀಟಗಳ ಎಮರ್ಜೆನ್ಸ್ ಕೂಡ ಈ ಸಂದರ್ಭದಲ್ಲಿ ಆಗಬಹುದು. ಯಾವ ರೀತಿ ಕೀಟ ರೋಗಗಳ ನಿರ್ವಹಣೆಯನ್ನ ಪೋಷಕಾಂಶಗಳ ಜೊತೆ ಜೊತೆಗೆ ಮಾಡಬೇಕು ಅಂತ ಹೇಳ್ತೀರಿ ಡಾಕ್ಟ್ರೆ? ನಮ್ಮ ರೈತರು ನಮ್ಮ ಕಾಫಿ ತೋಟಗಳಲ್ಲಿ ಸರ್ವೇ ಸಾಮಾನ್ಯವಾಗಿ ಕಂಡುಬರೋದು ಏನಂತಂದ್ರೆ, ಈ ಮಾರ್ಚ್ ಏಪ್ರಿಲ್ ಅಲ್ಲಿ ಇರಿಗೇಷನ್ ಕೊಟ್ಟಿರ್ತಾರೆ, ಏಪ್ರಿಲ್ ಅಲ್ಲಿ ನಮಗೆ ನ್ಯಾಚುರಲ್ ಆಗಿ ಒಂದು 3-4 ಶವರ್ ಮಳೆ ಆಗಿದೆ. ಈ ಇರಿಗೇಷನ್ ಫಾಲೋಡ್ ಬೈ ರೈನ್ಫಾಲ್ ವಿತ್ ಟೆಂಪರೇಚರ್ ಅಟ್ಮಾಸ್ಫಿಯರಿಕ್ ಟೆಂಪರೇಚರ್ ಜಾಸ್ತಿ ಇರುತ್ತೆ, ಅವಾಗ ಹ್ಯುಮಿಡಿಟಿ ಪರ್ಸೆಂಟೇಜು ಕಾಫಿ ಎಸ್ಟೇಟ್ ಅಲ್ಲಿ ಜಾಸ್ತಿ ಇರುತ್ತೆ. ಈ ಹ್ಯುಮಿಡಿಟಿ ಪರ್ಸೆಂಟೇಜು ಪ್ಲಸ್ ಮಾಯಿಶ್ಚರ್ ಇತ್ತು ಅಂದ್ರೆ ಕಾಫಿ ತೋಟದಲ್ಲಿ ಜಾಸ್ತಿ ಕಂಡು ಬರ್ತಕ್ಕಂತ ಕೀಟಗಳು ಅಂದ್ರೆ ಮೀಲಿ ಬಗ್ಸ್, ಗ್ರೀನ್ ಸ್ಕೇಲ್ಸ್. ಕಾಫಿ ಆಲ್ರೆಡಿ ಸೆಟ್ ಆಗಿದೆ, ಈ ಗ್ರೀನ್ ಸ್ಕೇಲ್ಸ್ ಮೀಲಿ ಬಗ್ಸ್ ಹೋಗ್ಬಿಟ್ಟು ಆ ಕಾಫಿ ಫ್ರೂಟ್ಸ್ ಸಣ್ಣದ ಕಾಫಿ ಫ್ರೂಟ್ಸ್ ಏನು ಜೈಗೊಟ್ ಅಂತ ಕರಿತೀವಿ ಅದ್ರಲ್ಲಿ ರಸನ ಒಂದ್ಸತಿ ಇರ್ಕೊಂಡ್ಬಿಟ್ರೆ ಆ ಕಾಫಿ ಒಣವಾಗ್ಬಿಡುತ್ತೆ. ಈ ಸಂದರ್ಭದಲ್ಲಿ ಕಾಣಿಸ್ತಕ್ಕಂಥದ್ದು ಜಾಸ್ತಿ ಮೀಲಿ ಬಗ್ಸ್ ಅಂಡ್ ಗ್ರೀನ್ ಸ್ಕೇಲ್ಸ್. ಈ ತರದ ಏನಾದ್ರೆ ಯಾವ್ದಾರ ತೋಟದಲ್ಲಿ ಕಂಡು ಬಂದ್ರೆ ನಮ್ಮ ರೈತರು ಆಗ 128 ಎಕಲೆಕ್ಸ್ ಪರ್ ಬ್ಯಾರಲ್ ಅಂದ್ರೆ 200 ಲೀಟರ್ ವಾಟರ್ ನಲ್ಲಿ ಮಿಕ್ಸ್ ಮಾಡಿ ಎಲ್ಲೆಲ್ಲಿ ಸ್ಪಾಟ್ ಅಪ್ಲಿಕೇಶನ್ಸ್ ಅಥವಾ ಬ್ಲಾಕ್ ಅಥವಾ ಗಿಡ ಅಥವಾ ಬಂಚು ಯಾವುದಕ್ಕೆ ಜಾಸ್ತಿ ಅಪ್ಲಿಕೇಶನ್ ಆಗುತ್ತೆ ಈ ಕಾನ್ಸಂಟ್ರೇಷನ್ ಮಾಡಿ ಸ್ಪ್ರೇ ಮಾಡೋದ್ರಿಂದ ಇದರ ಹಾವಳಿಯನ್ನ ತಡೆಗಟ್ಟಬಹುದು, ಎಫೆಕ್ಟಿವ್ 100% ತಡೆಗಟ್ಟಬಹುದು. ಒಂದು ಎರಡನೇದು ನೀವು ವೈಟ್ ಶಂಬರ್ ಕೇಳಿದ್ರಿ. ವೈಟ್ ಶಂಬರ್ ಅವರು ಇತ್ತೀಚೆಗೆ ಎಸ್ಪೆಷಲಿ ಹಾಸನ್ ಜಿಲ್ಲೆಯಲ್ಲಿ ಯಾವಾಗ್ಲೂ ಇದ್ರ ಇನ್ಸಿಡೆನ್ಸ್ ಹಾವಳಿ ಜಾಸ್ತಿ ಇರುತ್ತೆ. ಯಾಕೆಂದ್ರೆ ಇದು ಮಾರ್ಜಿನಲ್ ಏರಿಯಾ, ಟೆಂಪರೇಚರ್ ಸ್ವಲ್ಪ ವೆನ್ ಕಂಪೇರ್ ಟು ಚಿಕ್ಕಮಗಳೂರು ಮಡಿಕೇರಿಗೆ ಕಂಪೇರ್ ಮಾಡಿದ್ರೆ ನಮ್ಮ ಹಾಸನ ಜಿಲ್ಲೆಯಲ್ಲಿ ಟೆಂಪರೇಚರ್ ಸ್ವಲ್ಪ ಜಾಸ್ತಿ ಇರುತ್ತೆ ಬೌಂಡ್ರಿ ಏರಿಯಾದಲ್ಲಿ. ಹಾಗಾಗ್ಬಿಟ್ಟು ಈ ವೈಟ್ ಶಂಬರ್ ಅವರ ಹಾವಳಿ ಜಾಸ್ತಿ ಆಗುತ್ತೆ. ಈ ವೈಟ್ ಶಂಬರ್ ಅವರು ಬರೋದು ಅರೇಬಿಕ್ ಆಗಿ ಮಾತ್ರ. ಈ ವೈಟ್ ಶಂಬರ್ ಹಾವಳಿನ ತಡೆಗಟ್ಟಬೇಕು ಅಂತಂದ್ರೆ ನಾವು ಶೇಡ್ ನ ಪ್ರಾಪರ್ ಆಗಿ ರೆಗ್ಯುಲೇಟ್ ಮಾಡಲೇಬೇಕು. ಶೇಡ್ ನಾವು ಹಿಂದೆ ಅರೇಬಿಕ್ ಆಗಿ ನಾವು 70% ಶೇಡ್ ನ ಮೇಂಟೈನ್ ಮಾಡಬೇಕು. ಆವಾಗ ಕಾಫಿ ವೈಟ್ ಶಂಬರ್ ಅವರ ಹಾವಳಿನ ಸ್ವಲ್ಪ ಕಡಿಮೆ ಮಾಡಬಹುದು ಅಂತ ಒಂದು ನಮ್ಮ ಸ್ಟಡೀಸ್ ಹೇಳುತ್ತೆ. ಆದ್ರೆ ಇತ್ತೀಚೆಗೆ ರೈತರು ಯಾರು ನ್ಯಾಚುರಲ್ ಶೇಡ್ ಮೇಂಟೈನ್ ಮಾಡದೇ ಎಲ್ಲ ಮಾನೋಕಲ್ಚರ್ ಸಿಲ್ವರ್ ವರ್ಕ್ ಮಾಡೋದ್ರಿಂದ ಇವನು 80% ನೆರಳು ಇಟ್ಕೊಂಡ್ರು ಕೂಡ ಆ ಎನ್ವಾರ ಕಾಫಿ ಸರೌಂಡಿಂಗ್ ನಲ್ಲಿ ಎನ್ವೈರನ್ಮೆಂಟ್ ಕೂಲ್ ಎನ್ವೈರನ್ಮೆಂಟ್ ಮೇಂಟೈನ್ ಮಾಡಕ್ ಆಗ್ತಾ ಇಲ್ಲ. ಹಾಗಾಗಿ ಈ ವೈಟ್ ಶಂಬರ್ ಹಾವಳಿ ನಮ್ಮ ಹಾಸನ ಜಿಲ್ಲೆಯಲ್ಲಿ ಜಾಸ್ತಿ ಆಗಿದೆ. ಅದಕ್ಕೆ ನಮ್ಮ ರೈತರಿಗೆ ಹೇಳದಂದ್ರೆ ಅಲಾಂಗ್ ವಿತ್ ಸಿಲ್ವರ್ ವರ್ಕ್ ನ್ಯಾಚುರಲ್ ಆಗಂತ ಮರಗಳನ್ನ ಹಲಸು ಹತ್ತಿ ಮಾವು ಈ ತರನೇ ಬೆಳೆಸಿದ್ರೆ ಈ ಹಾವಳಿನ ಸ್ವಲ್ಪ ಆದಷ್ಟು ತಡೆಗಟ್ಟಬಹುದು. ಇದು ಅಲ್ಲದೇನೆ ವೈಟ್ ಶಂಬರ್ ಹಾವಳಿ ಯಾವ್ದಾರ ಗಿಡಕ್ಕೆ ಕಂಡು ಬಂದ್ರೆ ಇಮಿಡಿಯೇಟ್ ಆಗಿ ಅದನ್ನ ಕಿತ್ತು ಸುಡಬೇಕು, ಇಲ್ಲ ನೀರಲ್ಲಿ ಅದನ್ನ ಒಂದು ವಾರ ಅದ್ದಿದ್ರೆ ಆ ಒಳಗಡೆ ಇರತಕ್ಕಂತ ವೈಟ್ ಶಂಬರ್ ಲಾರ್ವಾಗಳು ಮೊಟ್ಟೆಗಳು ಒಳಗಡೆನೆ ಸತ್ತಾಗಿರ್ತವೆ. ಆಮೇಲೆ ಅದನ್ನ ಬೇಕಾದ್ರೆ ಸ್ಟೆಮ್ನ ಅವರು ಚಾರ್ಕೋಲ್ ಪ್ರಿಪೇರ್ ಮಾಡೋದಕ್ಕೋ ಅಥವಾ ಇನ್ನೊಂದು ಹೀಟ್ ಜನರೇಟ್ ಮಾಡೋದಕ್ಕೋ ಅಥವಾ ಮಾರಾಟ ಮಾಡೋದಕ್ಕೋ ಉಪಯೋಗಿಸ್ಕೋಬಹುದು. ಇದಕ್ಕಿಂತ ಮುಂಚಿತವಾಗಿ ಈ ವೈಟ್ ಸ್ಟೆಮ್ ಬೋರರ್ ಎಮರ್ಜ್ ಆಗೋದು, ಇದಕ್ಕೆ ಒಂದು ಒಂದು ಸ್ವಲ್ಪ ವಾತಾವರಣದಲ್ಲಿ ಬಿಸಿಲಂಶ ಜಾಸ್ತಿ ಇದ್ರೆ ಗಿಡದಲ್ಲಿ ಮಾಯಿಶ್ಚರ್ ಕಂಟೆಂಟ್ ಸ್ವಲ್ಪ ಕಡಿಮೆ ಆದ್ರೆ ಅವಾಗ ಇದು ಆಪರೇಟ್ ಆಗುತ್ತೆ, ಆಚೆ ಕಡೆಗೆ ಬರುತ್ತೆ. ಯಾವಾಗ ನಾರ್ಮಲ್ ಆಗಿ ಬರುತ್ತೆ ಅಂದ್ರೆ ಏಪ್ರಿಲ್ ಮೇಲೆ ಇದು ಹೊರಗಡೆ ಬರುತ್ತೆ. ಏಪ್ರಿಲ್ 15 ಮೇಲೆ ಇದ್ರೆ ಹಾವಳಿ ನಾರ್ಮಲ್ ಆಗಿ ಜಾಸ್ತಿ ಇರುತ್ತೆ. ಸೊ ಈ ಇದು ಹೊರಗಡೆ ಬರದಿದ್ದಂಗೆ ತಡೆಗಟ್ಟೋದು ಬಹಳ ಮುಖ್ಯ. ಹೊರಗಡೆಗೆ ಬರೋದಿಲ್ಲ ಅಂದ್ರೆ ನಾರ್ಮಲ್ ಆಗಿ ಅಕ್ಟೋಬರ್ ನವೆಂಬರ್ ಒಂದ್ಸರಿ ಎಮರ್ಜ್ ಆಗಿರುತ್ತೆ. ಎಮರ್ಜೆನ್ಸಿ ಆಗಿ ಮೊಟ್ಟೆ ಇಟ್ಟು ಕಾಫಿ ಕಾಂಡದೊಳಗಡೆ ನುಗ್ಗಿರ್ತದೆ. ಇದು ಆಚೆ ಕಡೆಗೆ ಬರೋಕ್ಕಿಂತ ಮುಂಚಿತ ಬಗ್ಗೆ ನಾವು ಅದಕ್ಕೆ ಒಂದು ಸ್ಟೆಮ್ ರ್ಯಾಪಿಂಗ್ ಟೆಕ್ನಿಕ್ ಅಂತ ಕರಿತೀವಿ. ಇನ್ಸಿಡೆನ್ಸ್ ಒಳಗಡೆಗೆ ಬೋರರ್ ಅಟ್ಯಾಕ್ ಆಗಿದ್ರೆ ನಮ್ಗೆ ಕಾಣಿಸುತ್ತೆ, ರಿಂಗ್ ಸಿಸ್ಟಮ್ ಅಂತ ಕರಿತೀವಿ. ಆ ರಿಂಗ್ ಕಾಣಿಸಿದ್ರೆ ಆ ಗಿಡದಲ್ಲಿ ಆಲ್ರೆಡಿ ಬೋರರ್ ಒಳಗಡೆ ಹೋಗಿದೆ ಅಂತ. ನಮ್ ಕಂಡದ ಬಂದ ಕೂಡಲೇ ನಾವು ಕಿತ್ತಾಕಿ ಅಂತೀವಿ, ರೈತರು ಯಾರು ಅದನ್ನ ಕಿತ್ತಾಕೋದಿಲ್ಲ, ಯಾಕಂದ್ರೆ ಕಾಫಿ ಇರುತ್ತೆ ಅಂತ. ಈ ಸ್ಟೆಮ್ ರ್ಯಾಪಿಂಗ್ ಟೆಕ್ನಿಕ್ ಅಂತ ನಾನು ಆಗ್ಲೇ ಹೇಳಿದೆ. ಆ ಸ್ಟೆಮ್ ರ್ಯಾಪಿಂಗ್ ಟೆಕ್ನಿಕ್ ಅದನ್ನ ಕಾಫಿ ಕಾಂಡದ ಸುತ್ತ ಮತ್ತೆ ಥಿಕ್ ಪ್ರೈಮರಿ ಅಂತ ದಪ್ಪಾಗಿರ್ತಕ್ಕಂತ ಪ್ರೈಮರಿ ಬ್ರಾಂಚ್ ಏನಿರುತ್ತೆ ಅದಕ್ಕೂ ಕ್ಲೋರೋಫೈರಿಫಾಸ್ ಪ್ಲಸ್ ಆಮ್ಲ ಅದು ಎರಡು ಕಾಂಬಿನೇಷನ್ ಅಲ್ಲಿ ಕೆಮಿಕಲ್ಸ್ ಅದನ್ನ ಇವರು ಸ್ಪ್ರೇ ಮಾಡಿ ಕಾಂಡ ಸುತ್ತ ಸುತ್ತ ಬಿಟ್ರೆ ಈ ಹುಳ ತಿಂದು ಎಮರ್ಜ್ ಆಗಿ ಆಚೆ ಕಡೆ ಬರೋಣ, ಈ ಟೈಮ್ ಹೊರಗಡೆ ಬರ್ಬೇಕಲ್ಲ, ಬರೋ ಟೈಮ್ ಹೊರಗಡೆ ಬರೋಣ ಅಂತ ಬರುವಷ್ಟರಲ್ಲಿ ಈ ಕೆಮಿಕಲ್ ಕಾಂಟ್ಯಾಕ್ಟ್ ಪೆಸ್ಟಿಸೈಡ್ ಟಚ್ ಆದ ಕೂಡಲೇ ಒಳಗಡೆ ಸತ್ತಾಗಿರ್ತವೆ. ಹಾಗಾಗಿ ಇದು ಹೊರಗಡೆ ಎಮರ್ಜ್ ಆಗಲ್ಲ ಅಂದ್ರೆ ಅವಾಗ ಈ ಗಂಡು ಹೆಣ್ಣು ರೇಷಿಯೋ ಏನ್ ಹೇಳ್ತೀವಿ ಅದು ಮೀಟಿಂಗ್ಗೆ ಆಲ್ಟರ್ ಆಗುತ್ತೆ. ಹಾಗಾಗಿ ಅದು ಮೊಟ್ಟೆ ಇಟ್ಟರು ಕೂಡ ನೆಕ್ಸ್ಟ್ ಟೈಮ್ ಮರಿಯಾಗೋದು ಕಡಿಮೆ ಚಾನ್ಸಸ್ ಕಡಿಮೆ ಆಗುತ್ತೆ. ಇದ್ರ ಹಾವಳಿನ ಕಡಿಮೆ ಮಾಡೋದು ಒಂದು ಸ್ಟೆಮ್ ರ್ಯಾಪಿಂಗ್ ಟೆಕ್ನಿಕ್ ಯೂಸ್ ಮಾಡಿ ಹುಳನ ಹಾರೋದನ್ನ ಕಡಿಮೆ ಮಾಡೋದು. ಎರಡನೇದು ಹಾಗೂ ತಪ್ಪಿಸಿ ಒಂದು ಎರಡು ಹೊರಗಡೆ ಬಂದಿದ್ರೆ ಇದು ಮೊಟ್ಟೆ ಇಡಬೇಕಾದ್ರೆ ಪ್ರಿವೆನ್ಸಸ್ ಆ ಮೊಟ್ಟೆ ಸೇಫ್ ಆಗಿ ಉಳ್ಕೊಳ್ಳಿ ಅಂತೇಳಿ ಕಾಫಿ ಕಾಂಡದ ಮೇಲೆಗಡೆ ಏನು ಪ್ರಿವೆನ್ಸಸ್ ಕಾಣಿಸ್ತವೆ ಒಣಗಿದ್ದು ಚಕ್ಕೆ ಅಲ್ಲಿವರೆಗೂ ಸಂಧಿನಲ್ಲಿ ಮೊಟ್ಟೆ ಇಡುತ್ತೆ ಕೆಳಗಡೆ ಬೆಳೆದೇ ಹೋಗ್ಲಿ ಅಂತ. ಸೊ ನಾವು ಇದನ್ನ ಸ್ವಾಬಿಂಗ್ ಅಂತ ಕರಿತೀವಿ. ಇದನ್ನ ಒಂದು ತೆಂಗಿನ ಕಾಯಿರಲ್ಲಿ ಅಥವಾ ಈಗ ಆರ್ಟಿಫಿಷಿಯಲ್ ಬಂದಿದ್ರೆ ಸ್ವಲ್ಪ ಉಜ್ಜಿದ್ರೆ ಅದನ್ನ ನೈಸ್ ಆಗ್ಬಿಡ್ತದೆ. ಈ ನೈಸ್ ಆಗಿರೋ ಉಜ್ಜಾದ್ಮೇಲೆ 10 ಕೆಜಿ ಸುಣ್ಣ 20 ಲೀಟರ್ ನೀರಲ್ಲಿ ಮಿಕ್ಸ್ ಮಾಡಿ ಅದನ್ನ ಸ್ವಾಬ್ ಮಾಡಿದ್ರೆ ಅವಾಗ ಮೊಟ್ಟೆ ಇಡಕ್ಕೆ ಅದು ಪ್ರಿಫರ್ ಮಾಡೋದಿಲ್ಲ, ಹೋಸ್ಟ್ ಸಿಗ್ತಾನೆ ಕೆಳಗಡೆ ಬೀಳುತ್ತೆ. ಮೊದಲನೇದು ನೈಸ್ ಆಗಿರುತ್ತೆ, ಆಗ ಈ ಹುಳ ಸುಣ್ಣ ಜಾಗಕ್ಕೆ ಹೋಗ್ಬಿಟ್ಟು ಮೊಟ್ಟೆ ಇಡೋದಿಲ್ಲ, ಹಾಗಾಗ್ಬಿಟ್ಟು ಮೊಟ್ಟೆ ಕೆಳಗಡೆ ಬೀಳ್ತವೆ, ಆಗ ಅದನ್ನ ಆಂಡ್ಸು ಗಿಂಡ್ಸು ತಗೊಂಡೋಗ್ಬಿಡ್ತವೆ. ಹಾಗಾಗಿ ಇದ್ರ ಹಾವಳಿನ ಕಂಟ್ರೋಲ್ ಮಾಡಬಹುದು. ಇವೆರಡು ಟೆಕ್ನಿಕ್ ಮೇಜರ್ ಟೆಕ್ನಿಕ್. कोरोना वायरस के खतरे से बचते हुए रबी की फसल की कटाई बिक्री सरकारी खरीद नई फसल की जुताई और बुआई सुरक्षित हो सकती है अगर हम लगातार हाथों को साबुन और साफ पानी से नियमित अंतराल पर धोते रहें, नाक और मुंह को मास्क गमछे या कपड़े से ढककर रखें, आंख कान नाक और मुंह न छुएं, आपस में 1 से 2 मीटर की दूरी बनाए रखें। इस समय रबी फसल की कटाई का काम भी जारी है।

ಹಾಗಾಗಿ ಇದೊಂದು ಹೊಸ ತಾಂತ್ರಿಕತೆ. ಕಾಫಿನಲ್ಲಿ ಇನ್ನೂ ನಾವು ರೆಕಮೆಂಡ್ ಮಾಡಿಲ್ಲ. ನಾನು ಬ್ರೌಸ್ ಅಲ್ಲಿ ಇಂಟರ್ನೆಟ್ ಅಲ್ಲಿ ಸರ್ಚ್ ಮಾಡಿದಾಗೆಲ್ಲ ಇದು ನೋಡಿದ್ದೀನಿ. ಮತ್ತೆ ಒರಿಸ್ಸಾದಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೆ ಕೆಲವು ಕಾಫಿ ಬೆಳೆಗಾರರು ಇದನ್ನ ಅಳವಡಿಸಿಕೊಂಡು ಅವ್ರ ತೋಟದಲ್ಲಿ ತುಂಬಾ ಬಹಳ ಚೆನ್ನಾಗಿ ಕಾಫಿ ಬೆಳೆದಿದ್ದನ್ನ ನೋಡಿದ್ದೀನಿ. ಬಾಳೆಹೊನ್ನೂರಿನ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆ ಕೂಡ ಒಂದಷ್ಟು ಸಂಶೋಧನೆ ಮಾಡಿದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಎಕ್ಸ್ಪೆರಿಮೆಂಟಲ್ ಸ್ಟೇಜ್ಗಳು ಅವೆಲ್ಲ ಎಕ್ಸ್ಪೆರಿಮೆಂಟ್ ರೀ ಎಕ್ಸ್ಪೆರಿಮೆಂಟ್ ರೀ ಟೆಸ್ಟ್ ಆದ್ಮೇಲೆ ಅದು ರೈತರಿಗೆ ಹೋಗ್ತಾ ಇರ್ತದೆ. ಅದು ನಮ್ಮ ಸೈಂಟಿಸ್ಟ್ ಗಳಿಗೆ ಏನಾಗ್ಬೇಕು ಅಂದ್ರೆ ತಾಂತ್ರಿಕತೆ ಯಾವ್ಯಾವ ಐಡಿಯಾ ಯಾವ್ಯಾವ ಏರಿಯಾ ಅಂತ ಗೊತ್ತಾದ ಕೂಡಲೇ ಅದ್ರ ಬಗ್ಗೆ ಕಾಫಿನಲ್ಲಿ ಅದನ್ನ ಅಳವಡಿಸಿಕೊಂಡ್ರೆ ಎಷ್ಟು ಪ್ರತಿಫಲ ಸಿಗ್ತಾ ಇದೆ ಅಂದ್ರೆ ಸ್ಟಡೀಸ್ ಮಾಡಿ ಅದನ್ನ ರೆಕಮೆಂಡೇಶನ್ಸ್ಗೆ ರೆಕಮೆಂಡ್ ಮಾಡ್ತಾರೆ. ಒಟ್ಟಾರೆ ಮಳೆಯ ಏರುಪೇರು, ಮಳೆಯ ಹಂಚಿಕೆ, ಅದನ್ನ ಆಧಾರವಾಗಿಟ್ಟುಕೊಂಡು ಕಾಲಕ್ಕೆ ತಕ್ಕಂತ ಸೂಕ್ತ ತೀರ್ಮಾನವನ್ನ ಕಾಫಿ ಬೆಳೆಗಾರರು ತಗಬೇಕು ಅನ್ನೋದು ತಮ್ಮ ವಿಚಾರ. ಹೌದು ಅಲ್ವಾ? ಹೆಚ್ಚಿನ ಮಾಹಿತಿಗಳೇನಾದ್ರೂ ಬೇಕಿದ್ರೆ ನಿಮ್ಮ ವಿಸ್ತರಣಾ ಸಿಬ್ಬಂದಿಯನ್ನ ಸಂಪರ್ಕ ಮಾಡಬಹುದು ಅಥವಾ ತಮ್ಮನ್ನೇ ನೇರವಾಗಿ ಸಂಪರ್ಕ ಮಾಡಬಹುದು. ಹೌದು, ತಮ್ಮನ್ನೇ ಸಂಪರ್ಕ ಮಾಡಬೇಕು ಅಂದ್ರೆ ಸಂಪರ್ಕಕ್ಕಾಗಿ ತಮ್ಮ ಮೊಬೈಲ್ ಸಂಖ್ಯೆ ಏನು ಡಾಕ್ಟರ್ ಶ್ರೀನಿವಾಸ್ ಅವರ? 9 4 9 8 5 1 5 4 1. ಇನ್ನೊಮ್ಮೆ 9 4 4 9 8 5 1 5 4 1. ಇನ್ನೊಂದ್ಸರಿ ಹೇಳಿ. 9 4 4 9 8 5 1 5 4 1. ಒಳ್ಳೆಯದು ಡಾಕ್ಟರ್ ಶ್ರೀನಿವಾಸ್ ಅವರ, ಇದುವರೆಗೂ ಕಾಫಿ ತೋಟಗಳ ನಿರ್ವಹಣೆಗೆ ಸಂಬಂಧಪಟ್ಟಂತೆ ಬಹಳ ಉಪಯುಕ್ತವಾದ ಮಾಹಿತಿ ನೀಡಿದ್ರಿ. ವಂದನೆಗಳು. ನಮಸ್ಕಾರ. ನಮಸ್ಕಾರ. ಕಾಫಿ ತೋಟಗಳ ನಿರ್ವಹಣೆ ಈ ಕುರಿತು ಇದುವರೆಗೆ ಹಾಸನದ ಕಾಫಿ ಮಂಡಳಿಯ ಉಪನಿರ್ದೇಶಕರಾದ ಡಾಕ್ಟರ್ ಬಿವಿ ಶ್ರೀನಿವಾಸ್ ಅವರೊಡನೆ ಸಂದರ್ಶನ ಕೇಳುತ್ತಿದ್ದೀರಿ. ಗ್ರಾಮಗಳ ಸರಪಂಚರಿಗೆ ಕೊರೋನಾ ವೈರಸ್ COVID-19 ಸಂಬಂಧಿಸಿದಂತೆ ಒಂದು ಅವಶ್ಯಕ ಸೂಚನೆ: ಬೇರೆ ರಾಜ್ಯ ಮತ್ತು ನಗರಗಳಿಂದ ಬಂದ ಜನರನ್ನು ಗುರುತಿಸಿ ಪಟ್ಟಿ ಮಾಡಿ. ಅವರಿಗೆ COVID-19 ರಕ್ಷಿಸಿಕೊಳ್ಳುವ ವಿಧಾನಗಳು, ಅದರ ರೋಗ ಲಕ್ಷಣಗಳು ಹಾಗೂ ಅದರ ಚಿಕಿತ್ಸಾ ವಿಧಾನಗಳ ಬಗ್ಗೆ ತಿಳಿಸಿ. ಕ್ವಾರಂಟೈನ್ ಮಾಡುವ ಮೊದಲು ಇದು ಅವರ ಮತ್ತು ಅವರ ಕುಟುಂಬದವರ ಒಳಿತಿಗಾಗಿ ಎನ್ನುವುದನ್ನು ತಿಳಿಸಿ ಹೇಳಿ. ಹೆದರಿಕೊಳ್ಳುವ ಯಾವುದೇ ಅಗತ್ಯವಿಲ್ಲ ಎನ್ನುವುದನ್ನು ಸಹ ಮನದಟ್ಟು ಮಾಡಿಸಿ. ಯಾರಿಗಾದರೂ ಜ್ವರ, ಕೆಮ್ಮು, ಉಸಿರಾಡುವ ತೊಂದರೆ ಇದ್ದಲ್ಲಿ ಅಂಥವರೊಂದಿಗೆ ಯಾವುದೇ ರೀತಿಯ ಭೇದ ಭಾವ ಮಾಡಬೇಡಿ. COVID-19 ರಕ್ಷಣೆ ನಮ್ಮ ನಿಮ್ಮೆಲ್ಲರ ಹೊಣೆ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಜಿಲ್ಲಾಧಿಕಾರಿಗಳು ಅಥವಾ ಜಿಲ್ಲಾ ಮುಖ್ಯ ಚಿಕಿತ್ಸಕಾಧಿಕಾರಿಗಳನ್ನು ಸಂಪರ್ಕಿಸಿ ಅಥವಾ ಭಾರತ ಸರ್ಕಾರದ ಸಹಾಯವಾಣಿ 1075 ಕರೆ ಮಾಡಿ. ಇನ್ನು ನಮ್ಮ ನಾಳಿನ ಕಿಸಾನ್ ವಾಣಿಯಲ್ಲಿ ಚಿನ್ನದ ಗೆಂಡೆ ಆಲೂಗೆಡ್ಡೆ ಬೇಸಾಯ ಕುರಿತ ಪ್ರಾಯೋಜಿತ ಸರಣಿ ಮೂಡಿಬರಲಿದೆ. ಪ್ರಾಯೋಜಕರು ಹಾಸನದ ಗ್ರೀನ್ ಇನ್ನೋವೇಷನ್ ಸೆಂಟರ್ನ ಸುಸ್ಥಿರ ಆಲೂಗೆಡ್ಡೆ ಬೆಳೆ ಯೋಜನೆ. ಇದರಲ್ಲಿ ಆಲೂಗೆಡ್ಡೆಯ ಸಮಗ್ರ ಬೇಸಾಯ ಕುರಿತು ಸಂವಾದ ಕೇಳುವಿರಿ. ಭಾಗವಹಿಸುತ್ತಾರೆ ಬೇಸಾಯ ತಜ್ಞರಾದ ಎಸ್ಜಿ ಶಶಿಕಲಾ, ಎಸ್ ಸುಹಾಸ್ ಹಾಗೂ ಎಚ್ಕೆ ಮಲ್ಲೇಶ್. ಇನ್ನು ಸಮಯ ಆಗ್ತಾ ಬಂತು, ಇಲ್ಲಿಗೆ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮವನ್ನು ಮುಗಿಸೋಣ. ಎಲ್ಲ ರೈತ ಬಾಂಧವರಿಗೂ ಮತ್ತೊಮ್ಮೆ ನಮಸ್ಕಾರಗಳು.